ಭದ್ರಾವತಿ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗ ಅಂತರ 444.44 ಮೀಟರ್ಗಳು ಅಥವಾ 625 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೆಳಗಡೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಜಾನಕಿ ಅವರ ಸ್ವರದಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಮನದಂತೆ ಕುಣಿಸಿ ಆಡುವ ದೇವರ ಆ LIC Nivesh Plus, which will give you two benefits of insurance and investments too. LIC, har pal aapke saath. For more details on risk factors, terms and conditions, please read the sales brochure carefully before concluding a sale. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ ಹೆಮ್ಮೆಯಿಂದ ರೈತರಂತಾರೆ ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ ದೇಶ ಭರ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ಚಕ್ರವರ್ತಿ ಅವರದು ಚಿತ್ರ ಅದೃಷ್ಟವಂತ ಯಾರಿಗೆ ಯಾರು ಬಲ್ಲವರಾರು ಯಾರಿಗೆ ಯಾರು ಬಲ್ಲವರಾರು ಎಲ್ಲೋ ಹುಟ್ಟುವರು ಎಲ್ಲೋ ಬೆಳೆಯುವರು ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು ಮಣ್ಣಾಗಿ ಹೋಗುವರು ಯಾರಿಗೆ ಯಾರು ಬಲ್ಲವರಾರು ರಾಜ್ಯಗಳನ್ನು ಆಳಿದರು ಸಾವಿರಾರು ರಾಜರು ಪದವಿಗಾಗಿ ಹೋರಾಡಿ ತಲೆಯ ಕೂಡ ತೆಗೆದರು ತಲೆಯ ಕೂಡ ತೆಗೆದರು ಎಂದು ಹೀಗೆ ಇರುವೆವೆಂದು ನಂಬಿ ಮೆರೆದರು ಕಡೆಗೆ ಬೂದಿಯಾಗಿ ಗಾಳಿಯಲ್ಲಿ ಹಾರಿ ಹೋದರು ಹಾರಿ ಹೋದರು ಯಾರಿಗೆ ಯಾರು ಬಲ್ಲವರಾರು ಹರುಷಕ್ಕೆ ದುಃಖಕ್ಕೆ ಬೇರೆ ಬೇರೆ ಆಕಾಶ ಒಂದೇ ಆಗೋ ಬಿಸಿಲು ಮಳೆಯು ಬೇರೆ ಬೇರೆ ದಿನವೆಂಬುದು ಒಂದೇ ಆದರೂ ಹಗಲು ಇರುಳು ಬೇರೆ ಬೇರೆ ಈ ಜೀವನ ಒಂದೇ ಆದರೂ ಹುಟ್ಟು ಸಾವು ಬೇರೆ ಬೇರೆ ಯಾರಿಗೆ ಯಾರು ಬಲ್ಲವರಾರು ಆಡಿದಾಗ ಹುಟ್ಟಿದ ಎನ್ನುವರು ಉಸಿರು ನಿಂತಾಗ ಸತ್ತನು ಎನ್ನುವರು ನೀರ ಮೇಲೆ ಕಾಣುವ ಗುಳ್ಳೆಯಂತೆ ಬದುಕಿದು ನೀರ ಮೇಲೆ ಕಾಣುವ ಗುಳ್ಳೆಯಂತೆ ಬದುಕಿರು ಈ ನಿಜವಾರಿತರೆ. ಚಿಂತೆ ಮರೆತು ಬಾಳುವೆ, ಚಿಂತೆ ಮರೆತು ಬಾಳುವೆ. ಯಾರಿಗೆ ಯಾರು ಬಲ್ಲವರಾರು, ಎಲ್ಲೋ ಹುಟ್ಟುವರು ಎಲ್ಲೋ ಬೆಳೆಯುವರು, ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು, ಮಣ್ಣಾಗಿ ಹೋಗುವರು. ಯಾರಿಗೆ ಯಾರು ಬಲ್ಲವರಾರು, ಯಾರಿಗೆ ಯಾರು ಬಲ್ಲವರಾರು. ಮುಂದಿನ ಗೀತೆ ಕುಲಗೌರವ ಚಿತ್ರದು. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ಟಿ ಜಿ ಲಿಂಗಪ್ಪ, ಹಾಡಿದರೆ ಪೀತಪುರಂ ನಾಗೇಶ್ವರ ರಾವ್. ನಾವಿಕನಾರೋ ನಡೆಸುವ ನೆಲ್ಲೋ, ಸಾಗಿದೆ ಜೀವನ ನೌಕೆ, ನಾರೋ ನಡೆಸುವ ನೆಲ್ಲೋ, ಸಾಗಿದ ಜೀವನ ನೌಕೆ. ಆಶೆಯ ಅಲೆಗಳ ಏರಿಳಿತದಲ್ಲಿ ಬಾಳಿನ ಬೆಳಕೆ ನಂಬಿಕೆ, ಬಾಳಿನ ಬೆಳಕೆ ನಂಬಿಕೆ. ನಾವಿಕನಾರೋ ನಡೆಸುವ ನೆಲ್ಲೋ, ಸಾಗಿದ ಜೀವನ ನೌಕೆ. ಕಲೆಯಲ್ಲಿ ಕಲೆತು ಸಿರಿತನ ತೊರೆದು ಒಲವನು ಅರಿಯದ ಜೀವ, ಕರುಳಿನ ಕುಡಿಗೆ ನೆರಳನು ಕಾಣದು ತಾಳಿದೆ ಬೇಗುದು ನೋವಾ, ನಾಳಿನ ಆಸೆಯ ನಂಬಿಕೆ ನೀಡಿ ನಗುತ್ತಿದೆ ಮೇಲಿನ ದೈವ. ನಾವಿಕನಾರೋ ನಡೆಸುವ ನೆಲ್ಲೋ, ಸಾಗಿದೆ ಜೀವನ ನೌಕೆ. ತೆರದಿ ನಿಂದನೆ ಹೊಂದಿ ಕಾಣದೆ ಬಾಳಿನ ಹಾದಿ, ಹೃದಯದ ಸುಧೆಯೇ ವಿಷವನ್ನು ನೀಡಿದೆ ಹೆಣ್ಣಿದು ಶೋಕದ ಕೈಸರೆ. ಆಶಯ ಅಲೆಗಳ ಕುಣಿತದ ಮೇಲೆ ಕಾಣದ ಕೈಗಳ ಲೀಲೆ, ನಾವಿಕನಾರೋ ನಡೆಸುವ ನೆಲ್ಲೋ, ಸಾಗಿದ ಜೀವನ ನೌಕೆ. ನಾವಿಕನಾರೋ ನಡೆಸುವ ನೆಲ್ಲೋ, ಸಾಗಿದ ಜೀವನ ನೌಕೆ. ಕೆಳಗರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಕಸ್ತೂರಿ ನಿವಾಸ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿ ಈ ಗೀತೆಯನ್ನು ಹಾಡಿದ್ದಾರೆ ಜಿಕೆ ವೆಂಕಟೇಶ್. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು ಕಣ್ಣೀರಿಡುವ ನನ್ನೀ ಕಥೆಯು ಏಕೋ ಮುಗಿಯದು ಅಯ್ಯೋ ಏಕೋ ಮುಗಿಯದು ಜಯಚಂದ್ರನ್ ಅವರ ಧ್ವನಿಯಲ್ಲಿ ಬೆತ್ತಲ ಸೇವೆ ಚಿತ್ರದ ಗೀತೆ ಗೀತೆಯನ್ನು ಬರೆದಿದ್ದಾರೆ ದೊಡ್ಡ ರಂಗೇಗೌಡ ಸಂಗೀತ ರಾಜನ್ ನಾಗೇಂದ್ರ ಅವರದು ಸುಖವೇನಿಲ್ಲ ಯಾರಿಗೆ ಯಾರೂ ಇಲ್ಲ ಯಾರಿದ್ದರೂ ಸುಖವೇನಿಲ್ಲ ಪ್ರೀತಿ ಬಿಟ್ಟಿ ನೋವ ಪಡೆದೇನಲ್ಲ ಸಾಸೆ ಹಕ್ಕಿ ದೂರಾಯಿತಲ್ಲ ಕುಂಟಿ ಬದುಕು ನಂಟಾಯಿತಲ್ಲ ಸಾಸೆ ಹಕ್ಕಿ ದೂರಾಯಿತಲ್ಲ ಕುಂಟಿ ಬದುಕು ನಂಟಾಯಿತಲ್ಲ ಯಾರಿಗೆ ಯಾರೂ ಇಲ್ಲ ಯಾರಿದ್ದರೂ ಸುಖವೇನಿಲ್ಲ ಕೊಂಡೆ ಹಗಲು ಇರುಳು ನಿನ್ನಾಣೆ ಒತ್ತೆ ಇತ್ತೆ ಪ್ರಾಣಾನೆ ನಗುವ ನಿನ್ನ ಮೊಗವ ಕಂಡೆ ಏಕೋ ಕಷ್ಟ ನುಂಕೊಂಡೆ ಹಗಲು ಇರುಳು ನಿನ್ನಾಣೆ ಒತ್ತೆ ಇತ್ತೆ ಪ್ರಾಣ ನಾನೆ ಮನಸ್ಸಾಗಿತ್ತು ಪೂಜೆ ಮಾಡಿದೆ ಎಂದೂ ಬಿಡದು ನಿನ್ನ ನೆನೆದೆ ನೀನೇ ಇಲ್ಲ ನೀನೇ ಇಲ್ಲ ಯಾರಿಗೆ ಯಾರೂ ಇಲ್ಲ ಯಾರಿದ್ದರೂ ಸುಖವೇನಿಲ್ಲ ಪ್ರೀತಿ ಬಿತ್ತಿ ನೋವ ಪಡೆದೇನಲ್ಲ ಆಸೆ ಹಕ್ಕಿ ದೂರಾಯಿತಲ್ಲ ಕುಂಟಿ ಬದುಕು ನಂಟಾಯಿತಲ್ಲ ಆಸೆ ಹಕ್ಕಿ ದೂರಾಯಿತಲ್ಲ ಕುಂಟಿ ಬದುಕು ನಂಟಾಯಿತಲ್ಲ ಯಾರಿಗೆ ಯಾರೂ ಇಲ್ಲ ಯಾರಿದ್ದರೂ ಸುಖವೇನಿಲ್ಲ ಕಾದು ನಿಂತೆ ನಿನ್ನ ಸಾಕು ಸಲುವಾಗೆ ನನ್ನ ಜೀವ ನೀನಾಗೆ ಕಾವಲು ಕಾದೆ ಕಣ್ಣಾಗೆ ಬಾಳೋ ದಾರಿ ಕಾದು ನಿಂತೆ ನಿನ್ನ ಸಾಕು ಸಲುವಾಗೆ ನನ್ನ ಜೀವ ನೀನಾಗೆ ಕಾವಲು ಕಾದೆ ಕಣ್ಣಾಗೆ ಮಾತು ಕೊಟ್ಟು ಕೈಯ ಕೊಟ್ಟೆ ಸಂಗ ಬಿಟ್ಟೆ ದುಃಖ ಕೊಟ್ಟೆ ಸಂಗ ಬಿಟ್ಟೆ ದುಃಖ ಕೊಟ್ಟೆ ಯಾರಿಗೆ ಯಾರೂ ಇಲ್ಲ ಯಾರಿದ್ದರೂ ಸುಖವೇನಿಲ್ಲ ಪ್ರೀತಿ ಬಿಟ್ಟಿ ನೋವ ಪಡೆದೇನಲ್ಲ ಆಸೆ ಹತ್ತಿ ದೂರಾಯಿತಲ್ಲ ಒಂಟಿ ಬದುಕು ನಂಟಾಯಿತಲ್ಲ ಆಸೆ ಹತ್ತಿ ದೂರಾಯಿತಲ್ಲ ಒಂಟಿ ಬದುಕು ನಂಟಾಯಿತಲ್ಲ ಯಾರಿಗೆ ಯಾರೂ ಇಲ್ಲ ಯಾರಿದ್ದರೂ ಸುಖವೇನಿಲ್ಲ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅರುಣ ರಾಗ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಮುಗುದೆ ಮನಸ ಕದ್ದು ವಿಲಾಸದಲ್ಲಿ ನಾನಲಿದೆ ನಗುತ ಒಲಿದ ಹೆಣ್ಣ ನಿರಾಕರಿಸಿ ನಡೆದೆ ವಿನೋದದಲ್ಲಿ ವಿಹಾರದಲ್ಲಿ ವ್ಯಾಮೋಹದ ದಾಹನ ಸವಿದು ಚಲ್ಲಾಟದಲ್ಲಿ ಚಕಂದದಲ್ಲಿ ರೋಮಾಂಚ ಕವಚದ ಲೀಲೆ ನಾ ಕಂಡು ಹರಿದಿಹುದೋ ರೋದನ ಹಗಲು ರಾತ್ರಿ ಸಾಗಿದೆ ಹೋರಾಡು ಜೀವನ ಹಗಲು ರಾತ್ರಿ ಸಾಗಿದೆ ಹೋರಾಡು ಜೀವನ ಸವಿದು ವಿರಾಗದಲ್ಲಿ ನಾ ಬಿಂದೆ ವಿರಸ ಮನಸ ತುಂಬಿ ವಿಷಾದದಲ್ಲಿ ನಾನುಂದೆ ಸಂಚಾರದಲ್ಲಿ ಸಂಭ್ರಾಂತಿಯಲ್ಲಿ ಆವೇಶದ ಆಸೆ ನಾ ಕಂಡು ಉನ್ಮಾದದಲ್ಲಿ ಉದ್ವೇಗದಲ್ಲಿ ವಿದ್ರೋಹದ ಬೆಂಕಿ ನಾವು ನಡೆದಿಹುದೋ ಮಂಥನ ಹಗಲು ರಾತ್ರಿ ಸಾಗಿದೆ ಹೋರಾಡು ಜೀವನ ಪ್ರೀತಿ ಸೆಳೆದ ಹಾದಿಯಲ್ಲ ಮುಳ್ಳಾಗಿ ಸ್ಪಂದನ ಪ್ರೀತಿ ಸೆಳೆದ ಹಾದಿಯಲ್ಲ ಮುಳ್ಳಾಗಿ ಸ್ಪಂದನ ಎಲ್ಲಿಗುದೋ ಚೇತನ ಹಗಲು ರಾತ್ರಿ ಸಾಗಿದೆ ಹೋರಾಡು ಜೀವನ ಕಾರ್ಯಕ್ರಮದ ಕಡೆಯದಾಗಿ ಕರುಣಾಮಯಿ ಚಿತ್ರದ ಗೀತೆ ಹಾಡಿದರೆ ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾಹಿತ್ಯ ಚೆ ಉದಯಶಂಕರ್ ಸಂಗೀತ ರಾಜನ್ ನಾಗೇಂದ್ರ ಅವರದು ಬಾಡೊಂದು ಹೋರಾಟವೇ ನನ್ನ ಅಣಿಗೆಂದೆಂದಿಗೂ ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಆ ವಿಧಿಯ ಬರಹ ಏನೆಂದು ಹೇಳುವರ ಕಾಣೆ ನಾನಿಂದು, ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ನನ್ನ ಪ್ರಾಣವಾದೆ ನೀ, ನನ್ನ ಉಸಿರೆಯಾದೆ ನೀನಿಲ್ಲದೆ ನಾ ಉಳಿಯನೇ.